ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಹಾಸನ ಆಕಾಶವಾಣಿಯು ಏರ್ಪಡಿಸಿದ್ದ ವಿಚಾರ ಸಂಕಿರಣದಲ್ಲಿ ಕೃಷಿಕರ ಸುಸ್ಥಿರ ಕಲ್ಯಾಣಕ್ಕಾಗಿ ವಿವಿಧ ಯೋಜನೆಗಳು ಎಂಬ ವಿಷಯ ಕುರಿತು ಮಾತನಾಡಿದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಕೆಎಚ್ ರವಿ ಅವರ ಭಾಷಣದ ಆಯ್ದ ಭಾಗ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ನಮಸ್ಕಾರ. ಈ ರೇಡಿಯೋ ಕಿಸಾನ್ ದಿವಸ್ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಏನು ನಮ್ಮ ಪ್ರಸಾರ ಭಾರತಿ ಹಮ್ಮಿಕೊಂಡಿದೆ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ನಾವೆಲ್ಲ ಏನು ಮಾತಾಡ್ತಾ ಇದ್ದೀವಿ, ಸಾವಯವ ಕೃಷಿ ಮತ್ತು ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆ ಇವಕ್ಕೆಲ್ಲ ಕಾರಣ ಮತ್ತು ಅವಲೋಕನ ಮಾಡ್ತಾ ಹೋದರೆ ನಾವು ಕಾರಣಕರ್ತಿದ್ದೀವಿ, ರೈತರು ಒಬ್ಬರನ್ನೇ ನಾವು ದೂಷಿಸೋದು ತಪ್ಪಾಗ್ತದೆ. ಯಾಕೆಂದರೆ 1960ರ ದಶಕದಲ್ಲಿ ಏನು ಹಸಿರು ಕ್ರಾಂತಿ ಆಯಿತು, ಅವತ್ತಿದ್ದಂಥ ಪರಿಸ್ಥಿತಿ ನಮ್ಮ ಭಾರತದಲ್ಲಿ ಶಾಲೆಯ ಮಕ್ಕಳಿಗೆ ಮತ್ತು ಜನಗಳಿಗೆ ತಿನ್ನಲಿಕ್ಕೆ ಆಹಾರ ಇರಲಿಲ್ಲ. ಅವತ್ತು ನಾವು ರಷ್ಯಾದಿಂದ ಅಮೇರಿಕಾದಿಂದ ಏನು ಗೋಧಿಯನ್ನು ಇಂಪೋರ್ಟ್ ಮಾಡ್ಕೊಳ್ತೀವಿ, ಆಮದು ಮಾಡ್ಕೊಳ್ತಿದ್ವಿ. ಆಮದು ಮಾಡ್ಕೊಂಡು ನಾವೇ ಸ್ಕೂಲಲ್ಲಿ ಸಣ್ಣ ಹುಡುಗರಿದ್ದಾಗ ಆ ಒಂದು ಗೋಧಿ ಉಪ್ಪಿಟ್ಟು, ನುಚ್ಚಿನ ಉಪ್ಪಿಟ್ಟನ್ನು ಕೊಡ್ತಿದ್ರು ಶಾಲೆಗಳಲ್ಲಿ ಮಧ್ಯಾಹ್ನದ ಉಪಾಹಾರಕ್ಕೆ. ಅಂಥ ಪರಿಸ್ಥಿತಿಯಲ್ಲಿ ಇದ್ದಂಥ ಭಾರತದಲ್ಲಿ ಅವತ್ತಿನ ಪರಿಸ್ಥಿತಿಯಲ್ಲಿ ಹಸಿರು ಕ್ರಾಂತಿಯ ಅವಶ್ಯಕತೆ ತೀರನೇ ಇತ್ತು. ಅದರಲ್ಲಿ ರೈತನ ತಪ್ಪೇನೂ ಇರಲಿಲ್ಲ. ಯಾಕೆಂದರೆ ಅವತ್ತು ಅಳವಡಿಸ್ಕೊಂಡಂಥ ಸುಧಾರಿತ ತಳಿಗಳು ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆ ಇವುಗಳ ಅವಶ್ಯ ಅವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ಅವತ್ತು ಆಹಾರ ಉತ್ಪಾದನೆಗೆ ಬೇಕಾಗಿತ್ತು. ಹಾಗಾಗಿ ಅವತ್ತು ಹಸಿರು ಕ್ರಾಂತಿ ನಡೀತು. ಆದರೆ ಅಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ರೈತರು ಒಂದು ಉದಾಸೀನ ಮಾಡಿದಂಥ ಅಂಶ ಅಂದರೆ ಏನು, ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಅಥವಾ ಯೂನಿವರ್ಸಿಟಿಗಳು, ವಿಶ್ವವಿದ್ಯಾನಿಲಯಗಳು ನಮ್ಮ ಒಂದು ಕೈಪಿಡಿ ಪ್ಯಾಕೇಜನ್ನು ಕೊಟ್ಟರು. ಅದರಲ್ಲಿ ಅವರು ಹೇಳಿದರು ಏನು, ಇಷ್ಟು ರಾಸಾಯನಿಕ ಗೊಬ್ಬರಗಳ ಜೊತೆ ಇಷ್ಟು ಟನ್ ತಿಪ್ಪೆ ಗೊಬ್ಬರ ಅಥವಾ ಏನು ಸಾವಯವ ಗೊಬ್ಬರನೂ ಹಾಕಬೇಕು ಅಂತ ಅದರಲ್ಲಿ ಶಿಫಾರಸ್ಸಿತ್ತು. ಆದರೆ ನಾವೇನು ಮಾಡ್ದೋ, ನಮ್ಮ ರೈತರುಗಳು ಇದನ್ನು ಸುಲಭವಾದದನ್ನು ಮಾಡ್ತಾ ಬಂದರು, ಅದನ್ನು ನೆಗ್ಲೆಕ್ಟ್ ಮಾಡ್ತಾ ತಿರಸ್ಕಾರ ಮಾಡಿ ಕೇವಲ ರಾಸಾಯನಿಕ ಗೊಬ್ಬರಗಳಿಗೆ ನಾವು ದಾಸರಾದ್ವಿ. ಸೊ ಹಾಗಾಗಿ ಇವತ್ತು ಏನು ನಮ್ಮ ಅರ್ಧ ಭಾಗ ರಾಜ್ಯದಲ್ಲಿರ್ಬೋದು ಅಥವಾ ರಾಷ್ಟ್ರದಲ್ಲಿರ್ಬೋದು ಸಾಕಷ್ಟು ಮಣ್ಣಿನ ಫಲವತ್ತತೆಯನ್ನು ಕಳೆದುಕೊಂಡಿರ್ತಕ್ಕಂಥದ್ದು. ಆಮೇಲೆ ಏನು ರೆಕಮೆಂಡೆಡ್ ಡೋಸ್ ಅಂತ ಹೇಳ್ತೀವಿ ಅಂದರೆ ಎಷ್ಟು ಹಾಕಬೇಕು ಅಂತ ಒಂದು ಸೂಕ್ತವಾದಂಥ ಪರಿಮಾಣ ಅಥವಾ ಪ್ರಮಾಣ ಇರ್ತದೆ, ಅಷ್ಟು ಹಾಕಿದ್ರೂ ಕೂಡ ಇವತ್ತು ನಿರೀಕ್ಷಿತ ಇಳುವರಿ ಬರದೇ ಇರುವಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ. ಇದಕ್ಕೆ ಒಂದು ಏನು, ನಾವು ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡಿರ್ತಕ್ಕಂಥದ್ದು ಮತ್ತು ನಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡಂಥ ಪದ್ಧತಿಗಳಿಂದ ನಮ್ಮ ಹವಾಮಾನ ಬದಲಾವಣೆ ಆಗಿರ್ತಕ್ಕಂಥದ್ದು, ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ. ಹವಾಮಾನ ಬದಲಾವಣೆಯಲ್ಲಿ ತಾವು ಕೇಳಿರ್ಬೋದು ಜಾಗತಿಕ ತಾಪಮಾನ ಹೆಚ್ಚಾಗಿದೆ ಅಂತ. ಈ ಜಾಗತಿಕ ತಾಪಮಾನ ಹೆಚ್ಚಾಗೋದಕ್ಕೆ ತಮಗೆ ಆಶ್ಚರ್ಯ ಆಗ್ಬೋದು, ಪ್ರಮುಖವಾದ ಕಾರಣ ಕೃಷಿ ಮತ್ತು ಕೈಗಾರಿಕೆ ಅಂತ ಕಾರಣಗಳನ್ನು ಗುರುತಿಸಿದ್ದೀವಿ. ಕೃಷಿ ಮತ್ತು ಕೈಗಾರಿಕೆ ಅಂದರೆ ನಮ್ಮ ಕೃಷಿ ಕೂಡ ಸಾಕಷ್ಟು ಈ ಒಂದು ಜಾಗತಿಕ ತಾಪಮಾನವನ್ನು ಹೆಚ್ಚಿಸಲಿಕ್ಕೆ ಕಾರಣವಾಗಿದೆ ಅಂದರೆ ನಾವು ಅವಲೋಕನವನ್ನು ಮಾಡ್ಕೊಳ್ತಕ್ಕಂಥ ಸಮಯ ಇದು. ಯಾಕೆಂದರೆ ಎಲ್ಲೋ ಒಂದು ಕಡೆ ದಿಕ್ಕನ್ನು ತಪ್ತಾ ಇದ್ದೀವಿ ಅಥವಾ ತಪ್ಪಿದ್ದೀವಿ ಅಂದರೂ ತಪ್ಪಾಗಲಾರ್ದು. ಸೊ ಇಂಥ ಸಮಯದಲ್ಲಿ ನಾವು ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ಳೇಬೇಕಾಗಿದೆ. ವಿಧಿ ಇಲ್ಲ, ಇಲ್ಲದೆ ಹೋದರೆ ಇದೇ ರೀತಿ ಮುಂದುವರೆದ್ರೆ ಸಾಕಷ್ಟು ತೊಂದರೆಗಳಿಗೆ ನಾವು ಈಡಾಗ್ತೀವಿ. ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ನಾವು ಏನು ಹವಾಮಾನ ವೈಪರೀತ್ಯಗಳನ್ನು ಕಾಣ್ತಾ ಇದ್ದೀವಿ. ನಮ್ಮ ಹಾಸನ ಜಿಲ್ಲೆಯನ್ನೇ ತೆಗೆದುಕೊಂಡ್ರೆ 2015-17 ಸತತ ಬರಗಾಲ, 17-50 ಸತತ ಮಳೆಗಾಲ. ಈಗ ಲಾಸ್ಟ್ ನೋಡಿರ್ಬೋದು ನೀವು, ಕಳೆದ ನವಂಬರ್ ಮಾಹೆಯಲ್ಲಿ ಅತಿಯಾದ 500% ಅಂದರೆ 100 mm ಬೀಳ್ಬೇಕಂದ್ರೆ 500 mm ಮಳೆ ಬೀಳ್ತಕ್ಕಂಥದ್ದು ಒಂದೇ ಮಾಹೆಯಲ್ಲಿ, ಅದರಲ್ಲೂ ಒಂದು ವಾರದಲ್ಲಿ. ಅಂದರೆ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಇಂತಹ ಕಾರಣಗಳಿಗೆ ನಮ್ಮ ಹವಾಮಾನ ಬದಲಾವಣೆ ಅಥವಾ ಕ್ಲೈಮೇಟ್ ಚೇಂಜ್ ಅಂತ ಏನು ಹೇಳ್ತೀವಿ ಇದು ಕೂಡ ಒಂದು ಕಾರಣ. ಏನು ಕೈಗಾರಿಕೆಯ ಜೊತೆಗೆ ಕೃಷಿ ಪಾಲು ಕೂಡ ಅಷ್ಟೇ ಸಮಾನವಾಗಿದೆ ಅಂತಕ್ಕಂಥದ್ದು ಆತಂಕಕಾರಿ ವಿಷಯ. ಆದ್ದರಿಂದ ಏನು ಈ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳ್ತೀವಿ, ತಾವು ಕೇಳಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಮೀಥೇನ್ ಇರ್ಬೋದು, ನೈಟ್ರಸ್ ಆಕ್ಸೈಡ್, ಇವುಗಳು ಏನು ನಮ್ಮ ಕೃಷಿಯ ಮೇಲೆ ಅತಿ ಹೆಚ್ಚು ಪರಿಣಾಮವನ್ನು ಬೀರ್ತಾ ಇದ್ದಾವೆ, ಏನು ಗಾಳಿ ಮತ್ತು ನೀರನ್ನು ಕಲುಷಿತಗೊಳಿಸ್ತಾ ಇದ್ದಾವೆ, ಅವುಗಳ ಪರಿಣಾಮವಾಗಿ ನಮ್ಮ ಕೃಷಿಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದೆ. ಏನು ಇಳುವರಿ ಕಡಿಮೆ ಆಗ್ತಕ್ಕಂಥದ್ದು, ಮತ್ತೆ ಅತಿ ಹೆಚ್ಚು ಕೀಟ ರೋಗಗಳ ಬಾಧೆ ಆಗ್ತಕ್ಕಂಥದ್ದು, ಮತ್ತೆ ಕಂಟಿನ್ಯೂಯಸ್ ಆಗಿ ಬರಗಾಲ, ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಆಗ್ತಕ್ಕಂಥದ್ದು, ಈ ಎಲ್ಲ ದೃಷ್ಟಿಯಲ್ಲಿ ಇವುಗಳಿಗೆ ಕಾರಣ ಏನು ಒಂದೋ ಎರಡೋ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಅತಿಯಾದ ರಾಸಾಯನಿಕ ಗೊಬ್ಬರಗಳ ಬಳಕೆ, ಮತ್ತೆ ಏನು ಅತಿಯಾದ ಕೀಟನಾಶಕಗಳು ಅಥವಾ ಕಳೆನಾಶಕಗಳು ಇವುಗಳನ್ನೆಲ್ಲ ಬಳಸ್ತಾ ಇರ್ತಕ್ಕಂಥದ್ದು ಕೂಡ ಒಂದು ಪ್ರಮುಖ ಕಾರಣ ಆಗಿದೆ. ಹಾಗಾಗಿ ಈ ದೃಷ್ಟಿಯಲ್ಲಿ ಸಾವಯವ ಕೃಷಿ ಪ್ರಸ್ತುತ ಅಂತ ಅನಿಸುತ್ತೆ. ಯಾಕೆ ಅಂದರೆ ಸಾವಯವ ಕೃಷಿಯಲ್ಲಿ ಅಂದರೆ ಪ್ರಸ್ತುತ ಅಂದ ತಕ್ಷಣ ನಾವೆಲ್ಲ ಸಾವಯವ ಕೃಷಿಗೆ ಹೋಗ್ಬೋದಾ ಅನ್ನುವಂಥ ಪ್ರಶ್ನೆ ಬರ್ತದೆ. ಆವಾಗ ಖಂಡಿತ ಸಾಧ್ಯ ಇಲ್ಲ. ಒಂದೇ ಸಲ ನಾವು ಸಾವಯವ ಕೃಷಿಗೆ ಎಲ್ಲರೂ ಎಲ್ಲ ಜಮೀನುಗಳನ್ನು ಅಲ್ಲಿ ಅಳವಡಿಸ್ತಕ್ಕಂಥದ್ದು ಸೂಕ್ತನೂ ಅಲ್ಲ, ಸಾಧ್ಯನೂ ಇಲ್ಲ. ಯಾಕೆ, ನೀವು ಕೆಲವು ಪತ್ರಿಕೆಗಳಲ್ಲಿ ಓದಿರ್ಬೋದು, ಶ್ರೀಲಂಕಾ ಅಂತ ರಾಷ್ಟ್ರ ಇದೇ ರೀತಿ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಹೋಗ್ಲಿಕ್ಕೆ ಒಂದು ತುಂಬ ಕಟ್ಟುನಿಟ್ಟಿನ ಒಂದು ಶಾಸನಬದ್ಧ ಆದೇಶವನ್ನು ಮಾಡಿಕೊಂಡು ಇವತ್ತು ಅವರು ಸಾಕಷ್ಟು ಆರ್ಥಿಕ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಆ ದೇಶ. ಸೊ ಹಾಗಾಗಿ ಇಲ್ಲಿ ಏನಿದೆ, ನಮ್ಮಲ್ಲಿ ತಮಗೆ ತಿಳಿದಿರೋ ಹಾಗೆ 90% ನಮ್ಮ ಜಿಲ್ಲೆಯಲ್ಲೇ ಒಂದು 78% ಅತಿ ಸಣ್ಣ ರೈತರಿದ್ದಾರೆ, ಮತ್ತು 14% ಸಣ್ಣ ರೈತರು, ಒಟ್ಟಾರೆ 92% ಸಣ್ಣ ಮತ್ತು ಅತಿ ಸಣ್ಣ ರೈತರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ನಾವು ಅವರನ್ನು ಗುರಿಯಾಗಿ ಇಟ್ಕೊಂಡೆ ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ. ಅಂಥ ಸಮಯದಲ್ಲಿ ಈಗ 2 acres ಇರ್ತಕ್ಕಂಥ ರೈತ ಏನು ಮಾಡಬೇಕು ಸಾವಯವ ಕೃಷಿಗೆ ಹೋಗಬೇಕಾದ್ರೆ, ಅವರು ಏನು 1 acres ಮಾಮೂಲಿ ಪದ್ಧತಿಯಲ್ಲಿ ಬೆಳ್ಕೊಂಡು 1 acres ಸಾವಯವ ಕೃಷಿಗೆ ಅಳವಡಿಸ್ಕೋಬೇಕು. ನಮ್ಮ ಡೀನ್ ಸಾಹೇಬ್ರು ಹೇಳ್ತಿದ್ರು, ಇವತ್ತು ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ಜನಸಂಖ್ಯೆಗೆ ನಾವು ಒಂದು ಕಡೆ ಆಹಾರವನ್ನು ಪೂರೈಸಬೇಕಾಗಿದೆ, ಇನ್ನೊಂದು ಕಡೆ ನಮ್ಮ ಒಂದು ನೈಸರ್ಗಿಕ ಸಂಪನ್ಮೂಲಗಳು ಹಾಳಾಗ್ತಾ ಇರ್ತಕ್ಕಂಥದ್ದನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಈ ಎರಡು ದಿಶೆಯಲ್ಲಿ ಯೋಚನೆ ಮಾಡಿದಾಗ ನಾವು ಒಬ್ಬ ರೈತನಿಗಿರ್ತಕ್ಕಂಥ 2 acres ಸಂಪೂರ್ಣವಾಗಿ ಸಾವಯವಗೆ ಹೋಗೋ ಬದಲು ಅರ್ಧ ಭಾಗವನ್ನು ಸಾವಯವ ಕೃಷಿಯಲ್ಲಿ ಅಳವಡಿಸ್ಕೊಂಡು 2-3 ಅದು ಸ್ಟೆಬಿಲೈಸ್ ಅಂದರೆ ಒಂದು ಲೆವೆಲ್ಗೆ ಬಂದ ಮೇಲೆ, ಡೀನ್ ಸರ್ ಹೇಳಿದ್ರು 1.5% ಆರ್ಗ್ಯಾನಿಕ್ ಕಾರ್ಬನ್ ಏನು ಸಾವಯವ ಇಂಗಾಲ ಬಂದಿದೆ ಅಂತ, ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಬೇರೆ ಇನ್ನರ್ಧ ಭೂಮಿಯನ್ನು ಅದೇ ಮಟ್ಟಕ್ಕೆ ತಂದರೆ ನಿಜಕ್ಕೂ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇದರಲ್ಲಿ ಯಶಸ್ಸು ಕಾಣಬಹುದು. ಬಟ್ ಅಂದರೆ ನಮ್ಮ ರೈತರು ಈ ಒಂದು ಬದಲಾವಣೆಗೆ ಒಗ್ಗಬೇಕಾಗ್ತದೆ. ನೋಡಿ, ನಮ್ಮಲ್ಲಿ ಹೆಚ್ಚಿಗೆ ಜನ ಏನು ಮಾಡ್ತೀವಿ ನಾವು, ಚೇಂಜ್ ಅನ್ನೋದು ನೇಚರ್, ಈ ಪ್ರಕೃತಿಯ ನಿಯಮ, ಅದಕ್ಕೆ ಜಗದ ನಿಯಮ ಪ್ರಕೃತಿ ನಿಯಮ ಅಂತೀವಿ. ಅದನ್ನು ನಾವು ಒಗ್ಗಿಕೊಳ್ಳದೆ ಹೋದರೆ ಕಷ್ಟ ಆಗ್ತದೆ ಮನುಷ್ಯನಿಗೆ. ನಾವು ಸಂದರ್ಭಕ್ಕೆ ತಕ್ಕಂತೆ ಬದಲಾವಣೆ ಆಗಲೇಬೇಕು. ಈಗ ಅಂಥ ಪರಿಸ್ಥಿತಿ ಬಂದಿದೆ, ಆಗಲೇಬೇಕು. ಆ ನಿಟ್ಟಿನಲ್ಲಿ ಕೃಷಿ ಇಲಾಖೆಯಿಂದ ಏನೆಲ್ಲ ಕೆಲಸಗಳು ನಡೀತಾ ಇದೆ ಅಂತಕ್ಕಂಥ ಸಂದರ್ಭ ಬಂದಾಗ, ಈಗ ಮೂಲಭೂತವಾಗಿ ಮಣ್ಣನ್ನು ಸಂರಕ್ಷಣೆ ಮಾಡಲಿಕ್ಕೆ ವರ್ಮಿ ಕಾಂಪೋಸ್ಟ್ ಅಂತ ಹೇಳಿದ್ರು. ವರ್ಮಿ ಕಾಂಪೋಸ್ಟ್ಗಳಿಗೆ ನಮ್ಮ ನರೇಗಾ ಸ್ಕೀಮ್ನಲ್ಲಿ ಉಚಿತವಾಗಿ ಅವ್ರ ರೈತರುಗಳಿಗೆ ಲೇಬರ್, ಅವರು ಏನು ಮಾನವ ದಿನಗಳು ಸೃಜನೆ ಆದಕ್ಕೆ ಅವ್ರಿಗೆ ದುಡ್ಡು ಕೊಡ್ತೀವಿ, ಮೆಟೀರಿಯಲ್ ಕಾಸ್ಟ್ ಅಥವಾ ಸಾಮಗ್ರಿಗಳ ವೆಚ್ಚವನ್ನು ಸರ್ಕಾರನೇ ಭರಿಸುತ್ತೆ. ಸೊ ಈ ರೀತಿಯಲ್ಲಿ ವರ್ಮಿ ಕಾಂಪೋಸ್ಟ್ ಪಿಟ್ಗಳನ್ನು ಇಂತಿಷ್ಟು ಅಂತಿಲ್ಲ, ಎಷ್ಟು ಜನ ರೈತರು ಮುಂದೆ ಬಂದರೂ ಕೂಡ ಮಾಡಿಕೊಡ್ಲಿಕ್ಕೆ ಸಿದ್ಧರಿದ್ದೀವಿ. ಇದು ಒಂದು ಮೊದಲನೇ ಹೆಜ್ಜೆ. ಮತ್ತೆ ಎರಡನೇದಾಗಿ ಇಲಾಖೆಯಲ್ಲಿ ಕೆಲವೊಂದು ಸಬ್ಸಿಡಿ ದರದಲ್ಲಿ ಶೇಕಡ 50 ರಿಯಾಯಿತಿ ದರದಲ್ಲಿ ಟ್ರೈಕಡೋರ್ಮಾ ಇರ್ಬೋದು, ಅಜೋಸ್ಪೈರೆಲಮ್ ಇರ್ಬೋದು, ರೈಜೋಬಿಯಂ ಇರ್ಬೋದು, ಮತ್ತೆ ಬೇವಿನ ಎಣ್ಣೆ ಇರ್ಬೋದು, ಇವುಗಳನ್ನೆಲ್ಲ ನಾವು ರೈತರಿಗೆ ಶೇಕಡ 50 ರಿಯಾಯಿತಿ ದರದಲ್ಲಿ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ ಸಾವಯವ ಕೃಷಿ ಅಂದ ತಕ್ಷಣ ಕೇವಲ ಮಣ್ಣನ್ನು ರಕ್ಷಣೆ ಮಾಡಿದ್ರಾಗಲ್ಲ, ನೀರನ್ನು ಸಂರಕ್ಷಣೆ ಮಾಡಬೇಕಾದಂಥ ಸಂದರ್ಭ ಬರ್ತದೆ. ಅಂಥ ಸಂದರ್ಭಗಳಲ್ಲಿ ಈಗ ಏನೋ ಒಂದು ವಾಟರ್ ಶೆಡ್, ಏನೋ ಜಲಾನಯನ ಅಭಿವೃದ್ಧಿ ಇಲಾಖೆ ಕೂಡ ನಮ್ಮ ಕೃಷಿ ಇಲಾಖೆಯ ಜೊತೆಯಲ್ಲೇ ವಿಲೀನ ಆಗಿರೋದ್ರಿಂದ ಅಲ್ಲೂ ಕೂಡ ಸಾಕಷ್ಟು ಏನು ಕಂದಕದೊಂದಿಗೆ ಬದು ನಿರ್ಮಾಣ ಇದು ನರೇಗಾದಲ್ಲೂ ಇದೆ. ನಮ್ಮಲ್ಲಿ ಕೆಲವು ಪ್ರಾಜೆಕ್ಟ್ಗಳಿದೆ, ಈಗ ಬೇಲೂರು ಮತ್ತೆ ಅರಸೀಕೆರೆಯ ಬಾಣಾವರದಲ್ಲಿ ಮತ್ತೆ ಬೇಲೂರಿನ ಹಳೇಬೀಡು ಮತ್ತೆ ಮಾದಿಹಳ್ಳಿ ಹೋಬಳಿಯಲ್ಲಿ ಈ ಕಾರ್ಯಕ್ರಮ ಬಂದಿದೆ. 6,000 ಹೆಕ್ಟರ್ ಪ್ರದೇಶದಲ್ಲಿ ಅರಸೀಕೆರೆಯಲ್ಲಿ, ಬೇಲೂರಿನಲ್ಲಿ 5,500 ಹೆಕ್ಟರ್ ಪ್ರದೇಶದಲ್ಲಿ ಈ ರೀತಿ ಒಂದು ಜಲಾನಯನಗಳನ್ನು ಉಪಜಲಾನಯನ ಮಾದರಿಯಲ್ಲಿ ತೆಗೆದುಕೊಂಡು ಅವನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೂ ಕೂಡ ನಮ್ಮ ಇಲಾಖೆ ಪ್ರಯತ್ನವನ್ನು ಮಾಡ್ತಾ ಇದೆ. ಅದೇ ರೀತಿ ಕೆಲವೊಂದು ಕಡೆ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ನಾಲಾಬದಗಳನ್ನು ನಿರ್ಮಾಣ ಮಾಡ್ತದ್ದು, ಗೋಕಟ್ಟೆಗಳನ್ನು ಮಾಡಿ ಏನು ಜಲಸಂಪನ್ಮೂಲ ಅಂದ್ರೆ ಭೂಜಲವನ್ನ ನೈಸರ್ಗಿಕವಾಗಿ ಹರಿದು ಹಾಳಾಗ್ತಕ್ಕಂಥ ನೀರನ್ನು ತಡೆ ಹಿಡಿದು ಏನು ಅಂತರ್ಜಲವನ್ನ ಹೆಚ್ಚಿಸ್ತಕ್ಕಂಥದ್ದು, ಮಣ್ಣು ಸವಕಳಿಯನ್ನ, ಯಾಕೆಂದ್ರೆ ತಮಗೆ ಗೊತ್ತಿದೆ ಕೆಲವು ಕಡೆ ಹೇಳ್ತಾರೆ 1 ಇಂಚು ಮಣ್ಣು ಆಗ್ಲಿಕ್ಕೆ 1,000 ವರ್ಷ ಬೇಕು ಅಂತಾರೆ. ಆದ್ರೆ 1 ಇಂಚು ಮಣ್ಣು ಕೊಚ್ಚೋಗ್ಲಿಕ್ಕೆ 1,000 ವರ್ಷ ಬೇಕಾಗಿಲ್ಲ, ಕೇವಲ ಗಂಟೆಗಳು ಸಾಕು ಮಳೆ ಬಿದ್ದು ಹಾಳಾದ್ರೆ. ಅಂದ್ರೆ ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಕರ್ತವ್ಯ ಆಗ್ತದೆ. ಸೊ ಹಾಗಾಗಿ ಮಣ್ಣು ಮತ್ತೆ ನೀರಿನ ಸಂರಕ್ಷಣೆಯನ್ನ ಮಾಡಲಿಕ್ಕೆ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ತಮಗೆ ತಿಳಿದಿರಬಹುದು, ಈಗ ಒಂದು ಪೇಪರ್ಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ನೋಡಿರ್ಬೋದು, ಸೆಕೆಂಡರಿ ಅಗ್ರಿಕಲ್ಚರ್ ಅಂತ, ಮಾಧ್ಯಮಿಕ ಕೃಷಿ ನಿರ್ದೇಶನಾಲಯ ಅಂತ. ಇದ್ರ ಕೆಲಸ ಏನಪ್ಪಾ ಅಂದ್ರೆ ಕೃಷಿಯಲ್ಲಿ ಏನು ಸಬ್ಸಿಡರಿ ಆಕ್ಟಿವಿಟೀಸ್ ಅಂತೀವಿ, ಏನು ಮೇನ್ ಕೃಷಿ ಬೆಳೆ ಬೆಳೆಯೋದು ಬಿಟ್ಟು ಬೇರೆ ಇವುಗಳು ಏನು ಅದರಲ್ಲಿ ವ್ಯಾಲ್ಯೂ ಅಡಿಷನ್ ಇರ್ಬೋದು. ಏನು ಈಗ ನಮ್ಮಲ್ಲಿ ನಿಮಗೆ ಗೊತ್ತಿರಬಹುದು, ಪತ್ರಿಕೆಗಳೆಲ್ಲ ಕೊಟ್ಟಿದ್ವಿ, PMFME ಅಂತ ಇದೆ, ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ. ಅಂದ್ರೆ ಏನಂದ್ರೆ ಅದರಲ್ಲಿ ಶೇಕಡ 35 ರಿಯಾಯಿತಿಯನ್ನ ಕೇಂದ್ರ ಸರ್ಕಾರ ಕೊಡುತ್ತೆ, ಶೇಕಡ 15 ರಾಜ್ಯ ಸರ್ಕಾರ ಕೊಡುತ್ತದೆ, ಶೇಕಡ 50 ರಿಯಾಯಿತಿ ಬರ್ತದೆ. 1 district 1 product ಅಂತಲೂ ಇದೆ. ಅಂದ್ರೆ ತೆಂಗನ್ನ ನಮ್ಮ ಜಿಲ್ಲೆಗೆ ಆಯ್ಕೆ ಮಾಡ್ಕೊಂಡಿದೀವಿ, ಅದರಲ್ಲಾರು ಉದ್ದಿಮೆಗಳನ್ನ ಮಾಡಬಹುದು. ಅಥವಾ ಈಗ ಆಲ್ರೆಡಿ ಇರ್ತಕ್ಕಂಥ ಉದ್ದಿಮೆಗಳು, ಯಾವ್ದಾದ್ರೂ ಆಹಾರ ಸಂಸ್ಕರಣೆಗೆ ಸಂಬಂಧಪಟ್ಟಂತ ಯಾವುದೇ ಉದ್ದಿಮೆಗಳಿದ್ರು ಕೂಡ ಅವುಗಳಲ್ಲಿ ಅವನ್ನ ಅಪ್ಗ್ರೇಡ್ ಮಾಡಲಿಕ್ಕೆ, ಉನ್ನತೀಕರಣ ಮಾಡಲಿಕ್ಕೆ ಕೂಡ ಈ ಶೇಕಡ 50 ಸಹಾಯಧನ ಸಿಗುತ್ತೆ. ಸೊ ಈ ರೀತಿಯಾಗಿ ಸಾಕಷ್ಟು ಸೌಲಭ್ಯಗಳನ್ನ ಇಲಾಖೆ ನೀಡ್ತಾ ಬಂದಿದೆ. ಮತ್ತೆ ಇದ್ರ ಜೊತೆಗೆ ರೈತ ಕಾರ್ಮಿಕರ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ, ಅದು ಒಂದು ಸಮಸ್ಯೆಯಾಗಿ ಪರಿಣಮಿಸಿದೆ ರೈತರಿಗೆ. ಆ ದೃಷ್ಟಿಯಿಂದ ನಾವು ಸಾಕಷ್ಟು ಕೃಷಿ ಯಂತ್ರೋಪಕರಣಗಳನ್ನು ಕೂಡ ರೈತರಿಗೆ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಸಹಾಯಧನದಲ್ಲಿ ಶೇಕಡ 50 ಸಹಾಯಧನದಲ್ಲಿ ಕೃಷಿ ಯಂತ್ರೋಪಕರಣಗಳನ್ನು ವಿತರಣೆ ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ಕೆಲವರಿಗೆ ಕೊಂಡ್ಕೊಳ್ಳಿಕ್ಕೆ ಸಾಮರ್ಥ್ಯ ಇರುವುದಿಲ್ಲ, ಶೇಕಡ 50 ದುಡ್ಡನ್ನು ಕೂಡ ಭರಿಸಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಇರುವಂತಹ ರೈತರಿಗೆ ಪ್ರತಿ ಹೋಬಳಿಯಲ್ಲಿ ಕೃಷಿ ಯಂತ್ರಧಾರೆ ಅಂತಕ್ಕಂಥ ಒಂದು CHSC ಕಸ್ಟಮೈರಿಂಗ್ ಸರ್ವಿಸ್ ಸೆಂಟರ್ ಅಂತೇಳಿ ಕೃಷಿ ಯಂತ್ರಧಾರೆ ಅಂತಕ್ಕಂಥ ಒಂದು ಯೋಜನೆಯಡಿ ಅಲ್ಲಿ ಬಾಡಿಗೆ ಆಧಾರದ ಮೇಲೆ ಯಂತ್ರೋಪಕರಣಗಳನ್ನು ರೈತರಿಗೆ ನೀಡಲಿಕ್ಕೆ ಪ್ರತಿ ಹೋಬಳಿಯಲ್ಲಿ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದೇ ರೀತಿ ಇನ್ನೊಂದು ವಿಷಯವಾಗಿ ಹೇಳಬೇಕು ಅಂದರೆ ಈಗ ಮಣ್ಣು ಮತ್ತು ಕೃಷಿ ಕಾರ್ಮಿಕರದು ಈ ರೀತಿ ಎಲ್ಲ ಆದಮೇಲೆ ನೀರು ಪ್ರಮುಖವಾದ ಅಂಶ ಆಗ್ತದೆ. ಇವತ್ತಿನ ನಿಮಗೆಲ್ಲ ಗೊತ್ತಿರಬಹುದು, ರಾಷ್ಟ್ರದಲ್ಲಿ ರಾಜಸ್ಥಾನ ಬಿಟ್ಟರೆ ಕರ್ನಾಟಕ 2ನೇ ಅತಿ ಹೆಚ್ಚು ಒಣ ಪ್ರದೇಶವನ್ನು ಹೊಂದಿರತಕ್ಕಂಥ ರಾಜ್ಯ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಶೇಕಡ 90 ಸಹಾಯಧನದಲ್ಲಿ ರೈತರಿಗೆ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಕಳೆದ ಬಾರಿ ಸರಿಸುಮಾರು 20,000 ರೈತರಿಗೆ ನಾವು ಈ ಕೃಷಿ ಇದರಲ್ಲಿ ತುಂತುರು ನೀರಾವರಿ ಘಟಕಗಳನ್ನು ವಿತರಣೆಯನ್ನು ಮಾಡಿದ್ದೀವಿ. ಅಂದರೆ ಇವುಗಳೆಲ್ಲ ಪೂರಕವಾಗಿ ಏನಂದರೆ ನಮ್ಮ ಒಂದು ನೀರನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಜಲಮೂಲಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಮಣ್ಣನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ತಕ್ಕಂಥದ್ದು, ಮತ್ತು ಇವುಗಳ ಎಲ್ಲ ಮೂಲ ಉದ್ದೇಶ ಕೃಷಿಕನನ್ನು ಸುಸ್ಥಿರ ಆದಾಯವನ್ನು ಮಾಡಲಿಕ್ಕೆ ಅವನ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಏನೆಲ್ಲ ಅನುವು ಮಾಡಿಕೊಡ್ಬೇಕೋ ಆ ದಿಕ್ಕಿನಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಷಯ, ನಮ್ಮ ಡೀನ್ ಸಾಹೇಬರು ಹೇಳ್ತಿದ್ರು, ನಾವು ಇಷ್ಟೆಲ್ಲ ಮಾಡಿದ್ದಾಗಿಯೂ ಕೂಡ ಇವತ್ತು ನಮ್ಮ ರಾಸಾಯನಿಕ ಬಳಕೆಗಳಲ್ಲಿ ಏನು ಒಂದು ರಸಗೊಬ್ಬರಗಳ ಬಳಕೆ ಒಂದು ಯಥೇಚ್ಛವಾದ ಬಳಕೆ ನಡೀತಾ ಇದೆ. ಅದು ಒಂದು ಏನು ಜುಡಿಷಿಯಸ್ ಯೂಸ್ ಆಫ್ ಫರ್ಟಿಲೈಸರ್ ಅಂತೀವಿ, ಅದು ಆಗ್ತಾ ಇಲ್ಲ. ಅಂದರೆ ನಿರ್ದಿಷ್ಟ ಮಟ್ಟದ ಪ್ರಮಾಣದಲ್ಲಿ ನಿರ್ದಿಷ್ಟ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇಲ್ಲ. ಯಾವುದು ಅತಿಯಾದ್ರೇ ಅದು ಅಮೃತನು ವಿಷ ಅಂತೀವಲ್ಲ, ಆ ರೀತಿ ಪ್ರತಿಯೊಂದು ಅತಿಯಾದ ಬಳಕೆ ಮತ್ತು ಯಥೇಚ್ಛವಾಗಿ ಮಾಡಿದಾಗಲೇ ಎಲ್ಲ ಅಡ್ಡ ಪರಿಣಾಮಗಳು ಮತ್ತು ಕೆಟ್ಟ ಪರಿಣಾಮಗಳು ಸಂಭವಿಸ್ತಕ್ಕಂಥದ್ದು. ಆದ್ದರಿಂದ ನಮ್ಮ ರೈತ ಬಾಂಧವರಲ್ಲಿ ನಾನು ಮತ್ತೆ ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ರಾಸಾಯನಿಕ ಬಳಕೆಗಳನ್ನು ಆದಷ್ಟು ಕಡಿಮೆ ಮಾಡಿ, ಕಡಿಮೆ ಮಾಡಿ ಮತ್ತು ಯಾವುದನ್ನು ಒಂದು ನೀವು ತಿಳ್ಕೊಳ್ಳಿ, ನಿಮ್ಮ ಭೂಮಿಗೆ ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಾಡಿ. ನಮ್ಮ ಆಸನದಲ್ಲಿ ಕೃಷಿ ಇಲಾಖೆಯ ಆವರಣದಲ್ಲೇ ಮಣ್ಣು ಪರೀಕ್ಷೆಯನ್ನು ಮಾಡಿಕೊಡ್ತೀವಿ, ನೀವು ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೋಬಹುದು. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಯಾವುದೇ ಒಂದು ಪೋಷಕಾಂಶಗಳು, ಅದು ಸಾವಯವ ಇರಬಹುದು ಮತ್ತು ರಾಸಾಯನಿಕ ಇರ್ಬೋದು, ಅದನ್ನು ಬಳಸಿದಾಗ ಮಾತ್ರ, ವಿವೇಚನಾ ರಹಿತವಾಗಿ ಬಳಸಿದ್ರೆ ತಪ್ಪಾಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಕೇಂದ್ರ ಸರ್ಕಾರದ ಮತ್ತೊಂದು ಯೋಜನೆ ಏನಪ್ಪ ಅಂದರೆ, ನಮ್ಮ ಡೀನ್ ಸರ್ ಹೇಳ್ತಿದ್ರು ಏನು, ಸಮಗ್ರ ಕೃಷಿ ಪದ್ಧತಿ. ಅದನ್ನು ನಮ್ಮ ಸಮಗ್ರ ಕೃಷಿ ಪದ್ಧತಿ ಕೂಡ ಒಂದು ಈ ಸಾವಯವ ಕೃಷಿಗೆ ಪೂರಕವಾಗ ಹೋದಂಥ ಒಂದು ಯೋಜನೆಯಾಗಿ ಹೊರಹೊಮ್ಮತಾ ಇದೆ. ಸೊ ಆ ಯೋಜನೆ ಈಗ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಒಟ್ಟಾರೆ ಗ್ರಾಮ ಪಂಚಾಯಿತಿಗಳು ಎಷ್ಟಿದ್ದಾವೆ ಅದರಲ್ಲಿ ಅರ್ಧದಷ್ಟು ಗ್ರಾಮ ಪಂಚಾಯಿತಿಗಳನ್ನು ತೆಗೆದುಕೊಂಡು ಒಂದು ಗ್ರಾಮ ಪಂಚಾಯಿತಿಗೆ ಒಬ್ಬ ರೈತನನ್ನು ಆಯ್ಕೆ ಮಾಡಿಕೊಂಡು ಅವರಲ್ಲಿ 120,000 ರೂಪಾಯಿ ನಾವು ಸಹಾಯಧನ ಕೊಡ್ತಕ್ಕಂಥದ್ದು, ಅವರು ಉಳಿಕೆ ದುಡ್ಡನ್ನು ಹಾಕಬೇಕಾಗುತ್ತೆ. 50% ನಾವು ಕೊಡ್ತೀವಿ, 50% ರೈತ ಹಾಕಬೇಕಾಗ್ತದೆ ಅಂತ ಇದರಲ್ಲಿ ಆತನನ್ನು ಸಮಗ್ರ ಕೃಷಿ ಪದ್ಧತಿಯೊಳಗೆ ಅಳವಡಿಸ್ಕೊಳ್ತಕ್ಕಂಥದ್ದು, ಅದರೊಳಗಡೆ ತರ್ತಕ್ಕಂಥದ್ದು ಒಂದು ಯೋಜನೆಯನ್ನು RKVY ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅನ್ನೋ ಒಂದು ಕೇಂದ್ರ ಪುರಸ್ಕೃತ ಯೋಜನೆಯಡಿ ಈ ವರ್ಷ ಜಾರಿಗೆ ತರ್ತಾ ಇದ್ದೀವಿ. ಅದರಲ್ಲಿ ಎಲ್ಲ ಕಾಂಪೊನೆಂಟ್ಗಳು ಇರ್ತವೆ. ಸಮಗ್ರ ಕೃಷಿ ಪದ್ಧತಿ ಅಂದರೆ ನೀವು ಬರೀ ಕೇವಲ ಏಕ ಬೆಳೆಯನ್ನು ಬೆಳೀತಕ್ಕಂಥದ್ದಲ್ಲ, ಏನು ಕೃಷಿ ಹೊಂಡ ಇರ್ತದೆ, ಕುರಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆ, ಜೇನು ಸಾಕಾಣಿಕೆ ಎಲ್ಲವನ್ನ ಮಾಡ್ತಕ್ಕಂಥ. ಮತ್ತೆ ಅವರು ನಮ್ಮ ರೈತರು ಹೇಳಿದ್ರು ಏನು ಅಗ್ರೋಫಾರೆಸ್ಟ್ರಿ ಕೂಡ ಇವತ್ತು ಪ್ರಮುಖವಾದ ಅಂಶ. ಏನು ಕೃಷಿ ಅರಣ್ಯ ಅಂತಕ್ಕಂಥದ್ದು ಮರಮುಟ್ಟುಗಳಿಂದ ಕೂಡ ಆದಾಯವನ್ನು ಹೆಚ್ಚು ಗಳಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಕೂಡ ಒಂದು ಕಾನ್ಸೆಪ್ಟ್ ಆಗಿ ಹೊರಹೊಮ್ಮಿದೆ. ಸೊ ಈ ಎಲ್ಲ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ರೈತ ಬಾಂಧವರಿಗೆ ನೀವು ಸಮಗ್ರ ಕೃಷಿ ಪದ್ಧತಿಯಿಂದ ಮಾತ್ರನೇ ಕೂಡ ನೀವು ಮೇಲೆ ಬರಲಿಕ್ಕೆ ಸಾಧ್ಯ. ಮತ್ತು ಏನು ನಾವು ಇವತ್ತು ಬೆಳೆ ಪದ್ಧತಿಗಳನ್ನು ಸರಿಯಾದ ರೀತಿಯಲ್ಲಿ ತಾಂತ್ರಿಕ ಮಾಹಿತಿಯನ್ನು ಪಡೆದು ಅಳವಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಯಾಕೆಂದರೆ ಒಂದೇ ಬೆಳೆಯನ್ನು ಬೆಳೀತಕ್ಕಂಥದ್ದು, ದ್ವಿದಳ ಧಾನ್ಯಗಳನ್ನು ಒಂದ್ಸಲ ಬೆಳಿಬೇಕು, ನಂತರ ಏಕದಳ ಧಾನ್ಯಗಳನ್ನು ಬೆಳಿಬೇಕು. ಯಾಕೆ ದ್ವಿದಳ ಧಾನ್ಯಗಳಲ್ಲಿ ರೈಸೋಬಿಯಂ ಗಂಟುಗಳಿರ್ತವೆ, ಬೇರೆಲಿ ನಮ್ಮ ಸಾರಜನಕವನ್ನು ಭೂಮಿಗೆ ಸ್ಥಿರೀಕರಿಸ್ತವೆ ಅಂತಕ್ಕಂಥ ಅಂಶವನ್ನು ಹೇಳ್ತೇವೆ. ಸೊ ಅದರಿಂದ ಬೆಳೆ ಒಂದು ಪರಿವರ್ತನೆ ಕೂಡ ಬಹಳ ಮುಖ್ಯ ಅಂಶ ಆಗ್ತದೆ. ಅದಷ್ಟೇ ಅಲ್ಲ, ಮತ್ತೆ ಏನು ಕೀಟ ರೋಗ ಬಾಧೆಗಳನ್ನು ತಡೆಯಲಿಕ್ಕೆ ಕೂಡ ಈ ಬೆಳೆ ಬದಲಾವಣೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಈಗ ನೀವು ನೋಡಿರ್ಬೋದು ನಮ್ಮ ಜಿಲ್ಲೆಯಲ್ಲೇ ಮುಸುಕಿನ ಜೋಳ ಅತೀ ಹಾಕದ್ದೇ ಹಾಕಿ ಪ್ರತಿ ವರ್ಷ ಹಾಕ್ತಾರೆ. ಏನಾಗ್ತಾ ಇದೆ, ಹುಳಗಳು ಬರ್ತಾ ಇದೆ, ಅದು ಏನಾಗ್ತದೆ, ಗಿಡನ ತಿಂತಕ್ಕಂಥದ್ದು, ಸುಳಿನೇರು ಕೊರೀತದೆ, ಎಲೆ ತಿಂತದೆ. ಅಂದರೆ ನೀವು ಅದು ಬದುಗಳ ಮೇಲೆ ಕೀಟಗಳಿಗೆ ಹೋಸ್ಟ್ಗಳಿರ್ತವೆ, ಅದು ಈ ಬೆಳೆ ನೆಕ್ಸ್ಟ್ ಬಂದ ತಕ್ಷಣ ಇಲ್ಲಿಗೆ ಶಿಫ್ಟ್ ಆಗ್ತವೆ. ಈ ರೀತಿ ಬೆಳೆಯ ಒಂದು ಪರಿವರ್ತನೆ ಇಲ್ಲದೆ ಹೋದರೆ ಈ ರೀತಿಯ ಕೀಟ ರೋಗ ಬಾಧೆಗಳು ಹೆಚ್ಚಾಗ್ತವೆ, ಮತ್ತು ಮಣ್ಣಿನ ಫಲವತ್ತತೆ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಈ ಬೆಳೆ ಪರಿವರ್ತನೆ ಕೂಡ ರೈತರು ಮಾಡಬೇಕು. ನೋಡಿ, ಇದಕ್ಕೇನು ದುಡ್ಡು ಖರ್ಚಾಗುವಂಥದ್ದು ಏನಿಲ್ಲ, ಇವೆಲ್ಲ ಏನಂತೀವಿ 0 cost inputs ಅಂತೀವಿ. ಯಾವುದೇ ಹಣ ಖರ್ಚಾಗದೆ ಬದಲಾವಣೆಗಳನ್ನು ಮಾಡ್ತಕ್ಕಂಥದ್ದು, ಇದಕ್ಕೆ ಯಾವುದೇ ಹಣ ಬೇಕಾಗಿಲ್ಲ. ಬೆಳೆ ಪರಿವರ್ತನೆ ಮಾಡ್ತಕ್ಕಂಥದ್ದಷ್ಟೇ ರೈತನ ಕರ್ತವ್ಯ. ಇದನ್ನು ಮಾಡಿದ್ರೆ ಹೆಚ್ಚಿನ ಇದು ಮಾಡ್ತಾರೆ. ಕೊನೆಯದಾಗಿ ನಾನು ಹೇಳ್ತಕ್ಕಂಥದ್ದು ನೋಡಿ, ನಮ್ಮ ರಾಷ್ಟ್ರದಲ್ಲಿ ಸರ್ ಹೇಳ್ತಿದ್ರು ಕೃಷಿಗೆ ಮಾಡಲೇಬೇಕು ನಾವು ಇರೋವರೆಗೂ ಅಂತ. ಹೌದು, ಯಾಕೆ ಅಂದರೆ ಕರೋನಾ ಎಲ್ಲ ಬಂತು. ಕರೋನಾ ಬಂದಾಗ ನೀವು ನೋಡಿರ್ಬೋದು ನಮ್ಮ ರಾಷ್ಟ್ರದ GDP ಎಲ್ಲ ಕ್ಷೇತ್ರಗಳಲ್ಲಿ ಮೈನಸ್ ಹೊಡಿತು. ಎಲ್ಲ ಕ್ಷೇತ್ರಗಳಲ್ಲಿ ಮೈನಸ್ ಅಂದರೆ 0 ಕಡಿಮೆ ಹೋಯಿತು. ಆದರೆ 0 ಮೇಲೆ ಬಂದದ್ದು ಒಂದೇ ಕ್ಷೇತ್ರ, ಅದು ಕೃಷಿ ಕ್ಷೇತ್ರ.

ಆಕಾಶವಾಣಿ ಹಾಸನ ಎಫ್ಎಂ. ಮದುವೆ ದಿನ ಹತ್ರ ಬಂತು, ರೇಷ್ಮೆ ಸೀರೆಗಳನ್ನ ಎಲ್ಲಿಂದ ತರೋದು? ಸುಮಂಗಲಿ ಸಿಲ್ಕ್ಸ್ಗೆ ಹೋದ್ರೆ ಆಯ್ತು, ವೈವಿಧ್ಯಮಯ ರೇಷ್ಮೆ ಸೀರೆಗಳನ್ನ ಅವರೇ ತಯಾರು ಮಾಡಿ ಹೋಲ್ಸೇಲ್ ಬೆಲೆಯಲ್ಲಿ ಮಾರಾಟ ಮಾಡ್ತಾರೆ. ಸುಮಂಗಲಿ ಸಿಲ್ಕ್ಸ್, ದೊಡ್ಡ ಗರಡಿ ರಸ್ತೆ, ಹಾಸನ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರವೇರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSAI ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಇಕೋಟಗೋ ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಇಕೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿ ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇಂದೇ ಭೇಟಿ ನೀಡಿ. ಕಾರ್ಯಕ್ರಮ ವಿವರಣೆ. ನಮ್ಮನೆಯಲ್ಲಿದ್ದ ಇನ್ನು ಮುಂದೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧಾ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾರ್ತೆ. 6:51 ಚಿತ್ರಗೀತೆಗಳು. 7:45 ವಿಧಾನಮಂಡಲದಲ್ಲಿ ಇಂದು ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. 9:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ